ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ABARK ಪ್ರಾಥಮಿಕ ಮತ್ತು ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ಈ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ? ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com. ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರವು ಪ್ರತಿ ಶನಿವಾರ ಸಂಜೆ 5:30 ಆರು ಗಂಟೆಯವರೆಗೆ ಎಸ್ಎಂಎಸ್ ಮಾಡಿ ಗೀತೆ ಕೇಳಿ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪ್ರಿಯ ಕೇಳುಗರೆ, ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ ಗೀತೆ, ಚಿತ್ರದ ಹೆಸರು, ಗಾಯಕರ ಹೆಸರು, ಸ್ನೇಹಿತರ ಹೆಸರು ಹಾಗೂ ನಿಮ್ಮ ಕುಟುಂಬದವರ ಹೆಸರನ್ನ ಟೈಪ್ ಮಾಡಿ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ 9900249421. ಈ ವಾಟ್ಸ್ಆಪ್ ನಂಬರ್ ಪ್ರತಿ ಶುಕ್ರವಾರ ಬೆಳಗ್ಗೆ 9:00 ಮಧ್ಯಾಹ್ನ 12:00 ಮಾತ್ರ ಲಭ್ಯವಿರುತ್ತದೆ. 12 ನಂತರ ಬಂದ ಯಾವುದೇ ಮೆಸೇಜ್ಗಳನ್ನು ಸ್ವೀಕಾರ ಮಾಡಲಾಗುವುದಿಲ್ಲ. ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಂದೆ ಆಲಿಸಿ ಸಿಂದಿಗೆ ತಾಲೂಕಿನ ಅಂತರ್ಗಂಗೆ ಗ್ರಾಮದ ಕೃಷಿ ಅನುಭವಿ ಉಸ್ಮಾನ್ ಎಂ ನದಾಫ್ ಅವರೊಂದಿಗೆ ಸಂದರ್ಶನವನ್ನ ಸಂದರ್ಶಕರು ನವೀನ್ ಕುಮಾರ್ ಕದ್ರಿ ಅವರು. ಸರಣ ಶರಣಾರ್ಥಿ ರೈತ ಬಾಂಧವರೇ, ನಾನೀಗ ಸಿಂದಿಗೆ ತಾಲೂಕಿನಲ್ಲಿದ್ದೇನೆ. ಇಲ್ಲಿಯ ಅಂತರಂಗಿ ಗ್ರಾಮದ ಪ್ರಗತಿಪರ ಯುವ ರೈತರಾದ ಉಸ್ಮಾನ್ ಎಂ ನಡಾಫ್ ಅವರು ನನ್ನ ಜೊತೆಯಲ್ಲಿದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ನನ್ನ ಜೊತೆಯಲ್ಲಿ ಹಂಚಿಕೊಡ್ತಾ ಇದ್ದಾರೆ. ನಮಸ್ಕಾರ ಉಸ್ಮಾನ್ ಎಂ ನಡಾಫ್ ಅವರೇ. ನಮಸ್ಕಾರ ಸರ್. ಉಸ್ಮಾನ್ ಅವರೇ, ನೀವು ಯುವ ರೈತರು, ಎಷ್ಟು ಎಕರೆ ಜಮೀನಿದೆ ಮತ್ತು ಏನು ಮಾಡಿದೆ, ನಿಮ್ಮ ವಿದ್ಯಾರ್ಥಿಯನ್ನು ಹೇಳಿ. ನಾನು ಬಂದು ನನ್ನ ವಿದ್ಯಾರ್ಥಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೇನೆ 2002. ಸುಮಾರು 5-6 ವರ್ಷ ನಾನು ಕಂಪ್ನಿಯಲ್ಲಿ ಜಾಬ್ ಮಾಡಿದೆ. ಆಮೇಲೆ 2 KSRTC ಚಾರ್ಜ್ಮನ್ ಆಗಿ ಜಾಬ್ ಮಾಡಿದೆ. ಯಾಕೋ ನನಗೆ ಜಾಬಲ್ಲಿ ಇಂಟ್ರೆಸ್ಟ್ ಆಗಲಿಲ್ಲ. ನಂದು ಒಂದು 10 ಜಮೀನಿತ್ತು, ನೀರಾವರಿ ಮೂಲತಃ ನಮ್ಮ ಪಿತ್ರಾಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ಅದರಲ್ಲಿ ನಾನು ಜಾಬ್ಗೆ 2 ಮಾಡಿಬಿಟ್ಟು ರಿಸೈನ್ ಮಾಡಿದೆ. ಮಾಡಿಬಿಟ್ಟು ನನ್ನ ಸ್ವಂತ ಜಮೀನಲ್ಲಿ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು 2011. ಅಂದರೆ 2002 ನೀವು ಡಿಪ್ಲೊಮಾ ಮಾಡಿದ್ರೆ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಆಮೇಲೆ ಬೇರೆ ಬೇರೆ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿ ಇದ್ರಿ ನೀವು, ಸಂಬಳ ಸಿಗುವಂಥ ಉದ್ಯೋಗ ಇದ್ರೂ ಕೂಡ ನೀವು ಅದನ್ನೆಲ್ಲ ಬಿಟ್ಟು ನಿಮ್ಮ ಹಳ್ಳಿಗೆ ವಾಪಸ್ ಬಂದು ಕೃಷಿ ಬದುಕನ್ನೇ ಮಾಡಬೇಕು, ಉದ್ಯೋಗ ಬೇಡ ಅಂತ ತೀರ್ಮಾನ ಮಾಡಬೇಕಾದ್ರೆ ಏನೊಂದು ಬಲವಾದ ಕಾರಣ ಇತ್ತು? ಯಾಕೆ ನಿಮ್ಮ ಮನಸ್ಸು ಒಂದು ತಿರುಗಿತ್ತು ಅಂತ ಹೇಳಿ. ಯಾಕಂದ್ರೆ ನನಗೆ ಯಾಂತ್ರಿಕ ಜೀವನ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಕೃಷಿ ಪದ್ಧತಿಯಲ್ಲಿ ನಾನು ಏನಾದರೂ ಹೊಸ ಪದ್ಧತಿ ಮಾಡಬೇಕಂತ ನಾನು ಜಾಬ್ ಬಿಟ್ಟು ಬಂದುಬಿಟ್ಟು ನಾನು ಕೃಷಿಯಲ್ಲೇ ಸಂಪೂರ್ಣವಾಗಿ ತೊಡ 100% ಆಗಿ ಇನ್ವಾಲ್ವ್ಮೆಂಟ್ ಆಗಿದ್ದೇನೆ ಇವಾಗ. ಮುಂಚೆ ನಾನು 4-5 ಕಬ್ಬು ಬೆಳೆದೆ, ಹತ್ತಿ ಬೆಳೆದೆ, ತೊಗರಿ ಬೆಳೆದೆ, ಆಮೇಲೆ ನಮ್ಮ ತಂದೆಯವರು ತೋಟಗಾರಿಕೆ ಇಲಾಖೆಯಲ್ಲಿ ಮ್ಯಾನೇಜರಾಗಿ ನಿವೃತ್ತಿ ಹೊಂದಿದ್ದರು. ಅವ್ರ ಮಾರ್ಗದರ್ಶನದಿಂದ ನಾನು ಇವಾಗ ಏನಪ್ಪ ಅಂದರೆ ನನ್ನ ಹೊಲದಲ್ಲಿ 2 ಎಕರೆ ದ್ರಾಕ್ಷಿಯನ್ನು ಮಾಡಿದ್ದೇನೆ. ಉಸ್ಮಾನ್ ಅವರೇ, ನಿಮ್ಮ ತಂದೆಯವರು ಕೃಷಿ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿದ್ದರು, ಆ ಒಂದು ಇನ್ಸ್ಪಿರೇಷನ್ ಕೂಡ ನಿಮ್ಗೆ ಇತ್ತು ಕಾಣ್ತದಲ್ಲ. ನಿಮ್ಮ ತಂದೆಯವರು ಹೇಳ್ತಾ ಇರಬೇಕು ಕೃಷಿಯ ಬಗ್ಗೆ, ಕೃಷಿ ಮಾಡುವಂತ ಜಾಗ ಇದೆ, ಇದು ಕೂಡ ಒಂದು ಕಾರಣ ಇರಬಹುದಾ? ಹೌದು ಸರ್, ನಮ್ಮ ತಂದೆಯವರು ನಿಮಗೆ ಜಾಬಲ್ಲಿ ಇಂಟ್ರೆಸ್ಟ್ ಇದ್ರೆ ಇರು, ಇಲ್ಲದ್ರೆ ನನಗೆ 10 ಎಕರೆ ಜಮೀನು ಇದೆ, ಅದರಲ್ಲಿ ನೀನೇನಾದ್ರೂ ಮಾಡ್ಕೊಂಡು ಹೋಗು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂದರು. ಅದಕ್ಕೆ ನಾನು ಜಾಬಲ್ಲಿ ಇಂಟ್ರೆಸ್ಟ್ ತೊಗೊಳಿಲ್ಲ, ನಾನು ಕೃಷಿಯಲ್ಲೇ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಅಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಯುವಕರು ನೋಡಿ ಹಳ್ಳಿಗಳಲ್ಲಿ ತೋಟ ಜಮೀನು ಎಲ್ಲ ಇದ್ರೂ ಕೂಡ ಇದನ್ನೆಲ್ಲ ಬಿಟ್ಟು ಉದ್ಯೋಗ ಮಾಡ್ಲಿಕ್ಕಂತ, ಈ ವಿದ್ಯಾರ್ಥಿ ಪಡ್ಕೊಂಡು ಉದ್ಯೋಗ ಮಾಡ್ಲಿಕ್ಕಂತ ದೊಡ್ಡ ದೊಡ್ಡ ನಗರಕ್ಕೆ ಹೋಗ್ಬಿಡ್ತಾರೆ, ಹಳ್ಳಿಯನ್ನು ಮರೆತು ಬಿಡ್ತಾರೆ. ಇದರಿಂದ ಹಳ್ಳಿ ಜೀವನ, ಹಳ್ಳಿಯ ಕೃಷಿ ಜೀವನ ಭಾಳ ಕಷ್ಟ ಆಗ್ತದೆ, ಕೃಷಿಯಲ್ಲಿ ಭಾಳ ಸಮಸ್ಯೆ ಆಗ್ತದೆ. ಇವ್ರಿಗೆ ಏನು ಹೇಳ್ತೀರಿ ನೀವು ಯುವಕರಿಗೆ, ಇಂಥ ಯುವಕರಿಗೆ? ಇಲ್ಲ ಸರ್, ಇವಾಗ ರೀಸೆಂಟ್ಲಿ ನಮ್ಮ ಹತ್ರ ಇದು ನಮ್ಮ ಬಿಜಾಪುರ ಜಿಲ್ಲೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉಷ್ಣತ ಪ್ರದೇಶ, ಸತತವಾಗಿ ಬರಗಾಲ, ಇದರಿಂದ ಕೆಲವೊಂದು ಯುವಕರು ತಮ್ಮ ಕೃಷಿಯಲ್ಲಿ ಇಂಟ್ರೆಸ್ಟ್ ಕಳ್ಕೊತಿದ್ದಾರೆ ಜಾಸ್ತಿ. ಅದಕ್ಕಾಗಿ ಇನ್ನು ನೀರಿನ ಯಾವ ಥರ ನೀರನ್ನು ಉಪಯೋಗ ಮಾಡಿಕೊಂಡು ನಮ್ಮ ಕೃಷಿಯನ್ನು ಬೆಳಿಬೇಕಾದ್ರೆ ಯಾವುದಪ್ಪ ಅಂದರೆ ಹನಿ ನೀರಾವರಿ ಪದ್ಧತಿಯನ್ನು ಅಳಿಸ್ಕೊಂಡ್ರೆ ನಾವು ನೀರನ್ನು ಸಾಕಷ್ಟು ಉಳಿಸ್ಬೋದು, ಬೆಳೆಯನ್ನು ಚೆನ್ನಾಗಿ ಬೆಳಿಬೋದು. ಅದು ಸ್ವಲ್ಪ 2-3 ವರ್ಷ ಅದರಲ್ಲಿ ತೊಂದರೆ ಆಗ್ಬೋದು, ಅಲ್ಲಿಂದ ನಮಗೆ ತುಂಬ ಲಾಭ ಇದೆ. ಅಂದರೆ ಹಳ್ಳಿ ಜೀವನದಲ್ಲಿ ಈ ಕೃಷಿ ಜೀವನದಲ್ಲಿ ಕೂಡ ಲಾಭ ಇದೆ, ಯುವಕರು ಇದನ್ನು ಮರಿಬಾರ್ದು ಅಲ್ವಾ? ಈಗ ಏನೆಲ್ಲ ನೀವು ಬೆಳೆಸ್ತೀರಿ? ನಾವು ಹತ್ತಿ, ತೊಗರಿ, ಕಬ್ಬು, ಆಮೇಲೆ ನಾನು 2 ಎಕರೆ ದ್ರಾಕ್ಷಿಯಲ್ಲಿ ಸಂಪೂರ್ಣವಾಗಿ ತೊಡ್ಕೊಂಡಿದ್ದೇನೆ. ಇನ್ನು ಅಂದ್ರೆ ಎಷ್ಟು ಎಕರೆ ಇದೆ ಒಟ್ಟು ಜಮೀನು? ನಂದು ಟೋಟಲ್ ಬಂದು ನನ್ನ 10 ಎಕರೆ ಜಮೀನು ಇದೆ. 10 ಎಕರೆ ಜಮೀನಲ್ಲಿ 4 ಎಕರೆ ಕಬ್ಬು ಇದೆ, 2-3 ಎಕರೆ ತೊಗರಿ ಇದೆ, 1-2 ಎಕರೆ ಮೆಣಸಿನ ಗಿಡ ಇದೆ, ಆಮೇಲೆ 2 ಎಕರೆದಲ್ಲಿ ದ್ರಾಕ್ಷಿ ಇದೆ, ಹಸು ಮೇಕೆ ಇವೆಲ್ಲ ನನ್ನ ಜೊತೆಗಿದೆ. ಅಂದ್ರೆ ನಿಮ್ದು ಕೂಡು ಕುಟುಂಬನ? ಎಷ್ಟು ಮಂದಿ ಇದ್ದಾರೆ ನಿಮ್ಮ ಮನೆಯಲ್ಲಿ ಈ ಒಂದು 10 ಎಕರೆ ಜಮೀನಿಗೆ ಯಾರೆಲ್ಲ ಇದ್ದಾರೆ ಪಾಲು? ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ಮತ್ತು ನಾನು ನಮ್ಮ ತಮ್ಮ, ನಮ್ಗೆ ಇಬ್ಬರದು ಅಂತಂದ್ರೆ ಮದುವೆ ಆಗಿದೆ. ಆಮೇಲೆ ನಮ್ಮ ಯಂಗರ್ ಬ್ರದರ್ ಬಂದ್ಬಿಟ್ಟು ಅವರು ಡಾಕ್ಟರ್ ಇದ್ದಾರೆ ಸಿಂಧಿಯಲ್ಲಿ. ನಮ್ಮ ತಂದೆಯವರು ನಿವೃತ್ತಿ ಜೀವನ, ಅವರು ತುಂಬ ಯಾಕಂದರೆ ನಮಗೆ ತುಂಬ ಮಾರ್ಗದರ್ಶನವಾಗಿದ್ದಾರೆ ಈ ತೋಟಗಾರಿಕೆಯಲ್ಲಿ. ಅವ್ರ ಸಪೋರ್ಟಿಂದ ನಾನೇನಪ್ಪ ಅಂತಂದರೆ ನಾನು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀನಿ. ನಿಮ್ಮ ಈಗ ಮುಖ್ಯ ಬೆಳೆ ದ್ರಾಕ್ಷಿ, ಕಬ್ಬು, ತೊಗರಿ ಇದೆಲ್ಲ ಇರಬೇಕು, ಅದರಲ್ಲಿ ಯಾವುದನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ತೀರಿ? ನಾವು ಹೆಚ್ಚಾಗಿ ಜಾಸ್ತಿ ಏನಪ್ಪ ಅಂತಂದರೆ ದ್ರಾಕ್ಷಿಯಲ್ಲಿ ಹೆಚ್ಚಾಗಿ ತೊಡಸ್ಕೊಂಡಿದ್ದೀನಿ. ಅದರಿಂದ ತುಂಬ ನಮಗೆ ಲಾಭ ಬರ್ತಾ ಇದೆ. ಆಮೇಲೆ ಅದರಲ್ಲಿ ಸಾಕಷ್ಟು ಪರಿಶ್ರಮನೂ ಇದೆ. ಪರಿಶ್ರಮ ಎಷ್ಟು ಸಾಧ್ಯವಾದಷ್ಟು ಪರಿಶ್ರಮ ಪಟ್ಟರೆ ಸಾಧ್ಯವಾದಷ್ಟು ನಾವು ಏನಪ್ಪ ಅಂದರೆ ಅದರಲ್ಲಿ ಲಾಭ ತೊಗೋಬೋದು. ಈಗ ದ್ರಾಕ್ಷಿ, ಈ ಮುಖ್ಯ ಬೆಳೆಯಲ್ಲಿ ದ್ರಾಕ್ಷಿ ಅಂತ ಹೇಳಿದ್ರೆ ನೀವು, ಇದು ಯಾಕೆ ಎಷ್ಟು ಎಕರೆ ಇದೆ ದ್ರಾಕ್ಷಿಯಲ್ಲಿ? ಇದರಲ್ಲಿ ಮಾರಾಟ ವ್ಯವಸ್ಥೆ ಕೂಡ ಚೆನ್ನಾಗಿದೆಯಾ? ಹೌದು ಸರ್, ಮಾರಾಟ ವ್ಯವಸ್ಥೆ ನಮ್ಮ ಬಿಜಾಪುರಲ್ಲಿ ಕಡಿಮೆ. ಆಲ್ಮೋಸ್ಟ್ ಅಲ್ಲಿ ನಾವು ಸಾಂಗ್ಲಿ ಜಿಲ್ಲಾ ತಾಸ್ಗಾಂವ್ ಅಲ್ಲೇ ಮಾರಾಟ ಮಾಡ್ತೀವಿ. ನಾವು ದ್ರಾಕ್ಷಿ ಬೆಳೆದು ಅದನ್ನು ಮಣುಕಾಯಿ ತಯಾರು ಮಾಡ್ತೀವಿ, ಡ್ರೈ ಫ್ರೂಟ್ ಮಣುಕು ಮಾಡಿಬಿಟ್ಟು ಅದನ್ನ ಏನಪ್ಪ ಅಂದರೆ ಸಾಂಗ್ಲಿ ಜಿಲ್ಲೆ ತಾಸ್ಗಾಂವಲ್ಲಿ ನಾವು US ಕೋಲ್ಡ್ ಸ್ಟೋರೇಜಲ್ಲಿ ಒಂದು ಓದಿಡ್ತೀವಿ. ಇಟ್ಮೇಲೆ ಏನಪ್ಪ ಅಂತಂದರೆ ನಮಗೆ ಒಳ್ಳೆ ರೇಟ್ ಬಂದಮೇಲೆ ನಾನು ಕೋಲ್ಡ್ ಸ್ಟೋರೇಜಿಂದ ಅಲ್ಲಿ ಮಾರಾಟ ಮಾಡ್ತೀವಿ. ಈ ಹೋದ ವರ್ಷಕ್ಕಿಂತಲೂ ಈ ವರ್ಷ ತುಂಬ ಚೆನ್ನಾಗಿ ರೇಟ್ ಇತ್ತು, ಒಳ್ಳೆ ಇಳುವರಿ ಬಂತು. ಆಮೇಲೆ ಇಳುವರಿ ತಕ್ಕಂತೆ ರೇಟ್ನೂ ಸಿಕ್ತು. 2 ಎಕರೆಯಲ್ಲಿ ಸುಮಾರು ನನಗೆ 9-10 ಲಕ್ಷ ಲಾಭನೂ ಆಯಿತು. ಅದರಲ್ಲಿ 2 ಎಕರೆಯಲ್ಲಿ ಕನಿಷ್ಠ ಅಂದರೆ ನಾನು 1-3 ಲಕ್ಷ ಖರ್ಚು ಮಾಡಿದೆ. 1 ಎಕರೆಗೆ ನನಗೆ 3-4 ಲಕ್ಷ ಲಾಭನೂ ಸಿಕ್ತು. ಈಗ ದ್ರಾಕ್ಷಿ ಜೊತೆಯಲ್ಲಿ ನೀವು ಕಬ್ಬು, ತೊಗರಿ, ಹತ್ತಿ, ಮೆಣಸಿನ ಗಿಡ, ಬರೀ ದ್ರಾಕ್ಷಿಯನ್ನು ನಂಬಿಕೊಂಡಿರೋದಕ್ಕಿಂತ ಬೇರೆ ಬೇರೆ ಇಂಥವೆಲ್ಲ ಬೆಳೆಸಿದ್ರೆ ಇದರಲ್ಲಿ ಕೂಡ ತೊಡಕೊಂಡ್ರೆ ಉತ್ತಮ ಅನಿಸ್ತದೆ ಅಲ್ವಾ? ಹೌದು ಸರ್, ಯಾಕಂದರೆ ಈಗ ನಮ್ಮಲ್ಲಿ ಮಳೆ ಚೆನ್ನಾಗಿರೋದಿಲ್ಲ. ಈ ಇತ್ತಿತ್ತಲಾಗಿ 2-3 ವರ್ಷ ಆಯಿತು. ಆಮೇಲೆ ದ್ರಾಕ್ಷಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಮಣುಕು ಹಾಕೋ ಟೈಮ್ನಲ್ಲಿ ಅವಕಾಳ ಮಳೆಯಲ್ಲಿ ಬರ್ ಬೀಳೋದ್ರಿಂದ ನಾವು ಸುಮಾರು ರೈತರ ಜನ ಏನಪ್ಪ ಅಂತಂದ್ರೆ ದ್ರಾಕ್ಷಿ ಬೆಳೆನ ಲಾಸ್ ಮಾಡಿಕೊಂಡ್ರು. 2-3 ವರ್ಷ ಆಯಿತು. ಇದ್ರ ಜೊತೆಗೆ ನಾವು ಹಿನ್ನೆಲೆಯಾಗಿ ಕಬ್ಬು ಮತ್ತು ಹತ್ತಿ, ತೊಗರಿ ಏನಾದರೂ ಇದ್ರೆ ಅದು ಸ್ವಲ್ಪ ಅಟ್ಲೀಸ್ಟ್ ಅಲ್ಲಿ ಅದಕ್ಕೆ ನಮಗೆ ಹಾಕಿದ ಹಣಕ್ಕೆ ಸಪೋರ್ಟ್ ಆಗ್ಬೋದು ಅಂತ ನಾವು ಇನ್ನುಳಿದ ಬೆಳೆಗಳನ್ನು ದ್ರಾಕ್ಷಿ ಜೊತೆಗೆ ಮಾಡ್ಕೊಂತ ಬಂದಿದ್ದೀವಿ. ಅಂದರೆ ಪರ್ಯಾಯ ಬೆಳೆ ಕೂಡ ಬೇಕಾಗ್ತದೆ, ಇಲ್ದಿದ್ರೆ ಒಂದನ್ನು ನೆಚ್ಚಿಕೊಂಡಿದ್ರೆ ಕಷ್ಟ ಆಗುತ್ತೆ ರೈತರಿಗೆ. ಇನ್ನು ಈ ಕಬ್ಬು ಎಷ್ಟು ನೀವು ಬೆಳೆಸ್ತೀರಿ? ಕಬ್ಬು ಸುಮಾರು 3-4 ಎಕರೆಯಲ್ಲಿ ಕಬ್ಬು ಬೆಳೆಸ್ತಿದ್ದೀವಿ. ಪ್ರತಿ ವರ್ಷ ಅದರಿಂದ 3-3.5 ಲಕ್ಷ ನಮಗೆ ಲಾಭ ಬರುತ್ತೆ ಕಬ್ಬಿನಿಂದ. ಆಮೇಲೆ ತೊಗರಿ 2-3 ಎಕರೆಯಲ್ಲಿ ತೊಗರಿ ಬೆಳಿತೀವಿ, ಅದರಿಂದ ಸುಮಾರು 1-1.5 ಲಕ್ಷ ಲಾಭ ಬರುತ್ತೆ. ಇನ್ನುಳಿದ ಹಾಗೆ ಅಂತರ ಬೆಳೆಯಾಗಿ ಮೆಣಸಿನ ಗಿಡ, ಟೊಮ್ಯಾಟೊ ಅವೆಲ್ಲ ತರಕಾರಿ ನಾನಾ ಥರದ ಹಣ್ಣು ಹಂಪಲುಗಳನ್ನ ನಾವು ಹೊಲದಲ್ಲಿ ಬೆಳಿತೀವಿ. ಅದರಿಂದ ತುಂಬ ಲಾಭ. ಮಾವು ಇದೆ, ಆಮೇಲೆ ಸೀತಾಫಲ ಇದೆ, ಆಮೇಲೆ ತೆಂಗು ಇದೆ, ಇದರಿಂದ ನಾವು ಏನಪ್ಪ ಅಂತಂದ್ರೆ ಪರ್ಯಾಗಿ ಸಾಮಾನ್ಯವಾಗಿ ಇದರಿಂದ ಸ್ವಲ್ಪ ಲಾಭ ಬರುತ್ತೆ. ಏನು ದ್ರಾಕ್ಷಿ ಬೆಳೆನೇ ನಂಬ್ಕೊಂಡು 100% ನಂಬಕ್ಕಾಗಲ್ಲ, ಯಾಕೆ ಕ್ಲೈಮೇಟ್ ಕೈ ಕೊಡ್ತಪ್ಪ ಅಂತಂದರೆ ರೋಗ ಬಾಧೆ ಕೀಟ ಬಾಧೆ, ಆಮೇಲೆ ವಾತಾವರಣ ಸರಿಯಾದ ಮಳೆ ಇಲ್ಲ, ಆಮೇಲೆ ಏನಾದರೂ ರೋಗ ಬಂದರೆ ಬೇಗ ಕಂಟ್ರೋಲ್ ಆಗಲ್ಲ. ಇದಕ್ಕೆ ನಾವು ಹಾಕಿದ ದುಡ್ಡು ಅಟ್ಲೀಸ್ಟ್ ನಮಗೆ ಕಬ್ಬಿನಿಂದ ತೊಗರೆಯಿಂದ ಆದರೂ ಬರ್ತಂಥ ಅಂತರ ಬೆಳೆಯಾಗಿ ಕಬ್ಬು ಮತ್ತು ಆಮೇಲೆ ತೊಗರೆ ಆಮೇಲೆ ಹತ್ತಿ ಈ ಥರ ಎಲ್ಲ ನಾವು ಬೆಳ್ಕೊಂತ ಬರ್ತಾ ಇದ್ದೀವಿ. ಈಗ ಇಳುವರಿ ಬಗ್ಗೆ ಹೇಳಿ, ಯಾವುದ್ರಲ್ಲಿ ಇಳುವರಿ ಚೆನ್ನಾಗಿದೆ ನಿಮ್ಮದು? ಇಳುವರಿ ಬಗ್ಗೆ ಹೇಳಬೇಕಂದ್ರೆ ದ್ರಾಕ್ಷಿಯಲ್ಲಿ ತುಂಬ ಚೆನ್ನಾಗಿ ಇಳುವರಿ ಇದೆ ಸರ್. ನಾವು ನೀರು ತುಂಬಾ ಕಡಿಮೆ ಬಳಕೆ ಮಾಡಿ ಹನಿ ನೀರಾವರಿ ಪದ್ಧತಿಯಿಂದ ದ್ರಾಕ್ಷಿಯನ್ನು ಬೆಳಿತೀವಿ. ಒಂದು ಪರ್ ಹೆಕ್ಟರ್ ಒಂದು 2.5 ಎಕರೆ ಒಂದು ವರ್ಷದಲ್ಲಿ 3-3.5 ವರ್ಷ ಖರ್ಚಾಗುತ್ತೆ ನಮಗೆ. ಒಳ್ಳೆ ರೇಟ್ ಇದ್ರೆ ನಾವು ಎಕರೆಗೆ 4-5 ಟನ್ನು ದ್ರಾಕ್ಷಿ ಬೆಳಿಬೋದು. ದ್ರಾಕ್ಷಿಗಿಂತ ಅನುಗುಂತಲೂ ಮಣುಕು ಆಗಿ ಬೆಳಿಬೋದು. ಆ ಮಣುಕು ನಮಗೆ ಈ ವರ್ಷ 500-550 ಪರ್ ಟನ್. ತುಂಬಾ ಏನಪ್ಪಾ ಅಂತಂದ್ರೆ ಎಕರೆಗೆ 4-5 ಟನ್ನು ಮಣುಕು ಮಾಡೋದ್ರಿಂದ ಪರ್ ಎಕರೆ ನಾವು 5-6 ಲಕ್ಷ ಇಳುವರಿ ನಿರೀಕ್ಷೆ ಮಾಡಬಹುದು. ಹೀಗಾಗಿ 1 ಎಕರೆ ನಾವು 1-1.5 ಲಕ್ಷ ಖರ್ಚಾಗ್ತೈತಿ. ನಾವು ಅದ್ರ ಮೇಲೆ ಬಂದ್ರೆ 4-4.5 ಲಕ್ಷ ನಾವು ಲಾಭ ನಿರೀಕ್ಷೆ ಮಾಡ್ತೀವಿ. ಹೀಗಾಗಿ ನಮ್ಗೆ ದ್ರಾಕ್ಷಿ ಏನಪ್ಪ ಅಂತಂದ್ರೆ ಒಳ್ಳೆ ವಾಣಿಜ್ಯ ಬೆಳೆಯಾಗಿ ನಮ್ಗೆ ಲಾಭ ಕೊಡ್ತಾ ಇದೆ. ದ್ರಾಕ್ಷಿ ಬೆಳೆಸುವ ಬಗ್ಗೆ ಹೇಳಿ, ದ್ರಾಕ್ಷಿಯಲ್ಲಿ ದ್ರಾಕ್ಷಿ ಬೆಳೆಯಲ್ಲಿ ಏನೆಲ್ಲ ಹಂತಗಳಿದೆ, ಅದನ್ನೆಲ್ಲ ಹೇಗೆ ನೀವು ನಿರ್ವಹಿಸ್ತೀರಿ, ಇದನ್ನೆಲ್ಲ ಸ್ವಲ್ಪ ವಿವರವಾಗಿ ತಿಳಿಸಿ. ಸರಿ ಸರ್, ಮಾಮೂಲಾಗಿ ದ್ರಾಕ್ಷಿ ಬೆಳೆಯನ್ನು ನಾವು ನಮ್ಮ ನಂತರ ಸೀಡ್ಲೆಸ್ ಥಾಂಪ್ಸನ್ ಅನ್ನು ಬೆಳಿತಿದ್ದೀವಿ. ಫೆಬ್ರವರಿ ಅಥವಾ ಮಾರ್ಚಲ್ಲಿ ನಾವು ಪ್ಲಾಂಟೇಷನ್ ಮಾಡ್ತೀವಿ. ಅದ್ರ ಮುಂಚೆ 2-2.5 ಫೂಟ್ ಜಮೀನಲ್ಲಿ ಡ್ರೆಂಚಿಂಗ್ ಮಾಡ್ತೀವಿ. ತೆಗ್ಗನ ತೋಡಿ ಮಣ್ಣು ತೆಗೆದು ಮತ್ತೆ ಏನಪ್ಪ ಅಂದ್ರೆ ಮಣ್ಣು ರಿಟರ್ನ್ ಆದ ತೆಗ್ಗಲ್ಲಿ ಮಣ್ಣು ಹಾಕ್ತೀವಿ. ಹಾಕಿದ್ಮೇಲೆ ಒಂದು ಗಿಡದಿಂದ ಗಿಡಕ್ಕೆ 5-6 ಫೂಟ್ ಸ್ಪೇಸಿಂಗ್ ಬಿಟ್ಟು, ಸಾಲಿನಿಂದ ಸಾಲಿಗೆ 10-11 ಫೀಟ್ ಸ್ಪೇಸಿಂಗ್ ಬಿಟ್ಟು ನಾವು ಪ್ಲಾಂಟೇಷನ್ ಮಾಡ್ತೀವಿ. ಪ್ಲಾಂಟೇಷನ್ ಮಾಡಿದ್ಮೇಲೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ನಾವು ಅದಕ್ಕೆ ಏನಪ್ಪ ಅಂತಂದ್ರೆ ಡ್ರಾಫ್ಟಿಂಗ್ ಮಾಡ್ತೀವಿ. ಕಸಿ ಕಟ್ಟೋದು ಅಂತಾರೆ ಅದಕ್ಕೆ, ಕಸಿ ಕಟ್ತೀವಿ. ಕಸಿ ಕಟ್ಟದಾದ್ಮೇಲೆ ನಾವು ಸ್ವಲ್ಪ ಅದಕ್ಕೆ ಗೊಬ್ಬರ ಆಮೇಲೆ ಕೆಲವೊಂದು ಸ್ಪ್ರೇ ಇರ್ತವೆ ಔಷಧೋಪಚಾರ ಮಾಡಿ ಆದಮೇಲೆ ಬೆಳೀತಾ ಬರುತ್ತೆ. ಗ್ರಾಫ್ಟಿಂಗ್ ಮಾಡಿದಂಥ ಏನಿರುತ್ತಲ್ಲ ಫೆಬ್ರವರಿಯಲ್ಲಿ ನಾವು ಪ್ಲಾಂಟೇಷನ್ ಮಾಡಿದ್ರೆ ನೆಕ್ಸ್ಟ್ ಜನವರಿಯಿಂದ ಫೆಬ್ರವರಿ ಒಳಗಡೆ ರೀ ಬಾಟಮ್ ಅಂತ ತಗೋತೀವಿ. ರೀ ಬಾಟಮ್ ಅಂತ ತಗೊಂಡ್ಮೇಲೆ ಮುಂದೆ ಅಕ್ಟೋಬರಲ್ಲಿ ಮತ್ತೆ ಪ್ರೂನಿಂಗ್ ಅಂದರೆ ಚಾಟ್ನಿ ಅಂತ ಆಗ್ತದೆ. ಚಾಟ್ನಿ ಹೊಡಿತೀವಿ. ಚಾಟ್ನಿ ಹೊಡೆದ್ಮೇಲೆ ಅಲ್ಲಿಂದ 8-11 ದಿನದಲ್ಲಿ ಹೂ ಬರುತ್ತೆ. ಆ ಹೂ ಬಂದ ತಕ್ಷಣ ಆ ಹೂ 40-50 ದಿನದಲ್ಲಿ ಹೂ ಮೇಲಿರ್ತಕ್ಕಂಥ ಹೂ ಉಚ್ಕೊಂಡು ಒಳಗೆ ಕಾಳು ಹುಡುತ್ತೆ. ಕಾಳು 50 ದಿನದಲ್ಲೇ ಡೆವಲಪ್ ಆಗ್ತಾ 50-90 ದಿನದಲ್ಲಿ ಏನಪ್ಪಾ ಅಂತಂದರೆ ಕಾಳು ಡೆವಲಪ್ ಆಗ್ತಾ ನೀರು ತುಂಬ್ಕೊತ ಬರ್ತೈತಿ. 85-90 ದಿನದಲ್ಲಿ ಸಂಪೂರ್ಣವಾಗಿ ನೀರು ತುಂಬ್ಕೊತೈತಿ. ತುಂಬ್ಕೊಂಡ್ಮೇಲೆ 100-150 ದಿನದಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಆ ದ್ರಾಕ್ಷಿ ಸಕ್ಕರೆ ತುಂಬ್ಕೊತೈತಿ. ಶುಗರ್ ಲೆವೆಲ್ ಅನ್ನು ಚೆಕ್ ಮಾಡಿ 22-28 ಶುಗರ್ ಲೆವೆಲ್ ಚೆಕ್ ಮಾಡಿಬಿಟ್ಟು 150-160 ದಿನ ಆದಮೇಲೆ ಕಟ್ ಮಾಡಿಬಿಟ್ಟು ನಾವು ಏನಪ್ಪಾ ಅಂತಂದ್ರೆ ಅದನ್ನು ಮೊಳಕವಾಗಿ ತಯಾರು ಮಾಡ್ತೀವಿ. ಅಂದ್ರೆ ದ್ರಾಕ್ಷಿ ಬೆಳೆಯಲ್ಲಿ ಬೇರೆ ಬೇರೆ ಹಂತಗಳನ್ನು ನೀವು ತಿಳಿಸಿದ್ರಿ. ಇದರಲ್ಲಿ ಒಂದು ಗೊಬ್ಬರದ ಒಂದು ಹಂತ ಬಂತು ನೋಡಿ, ಗೊಬ್ಬರ ಹಾಕುವಂಥದ್ದು. ಯಾವ ಗೊಬ್ಬರ ನೀವು ಉಪಯೋಗಿಸ್ತೀರಿ ಇಲ್ಲಿ ಹೇಳಿ? ಮುಂಚಿತವಾಗಿ ನಾವು 1-2 ವರ್ಷ ರಾಸಾಯನಿಕ ಗೊಬ್ಬರನೇ ಜಾಸ್ತಿ ಬಳಕೆ ಮಾಡ್ತಾ ಇದ್ವಿ. ರೀಸೆಂಟ್ಲಿ 1 ವರ್ಷದಿಂದ ನಾನು ರಾಸಾಯನಿಕನ್ನು ಸ್ವಲ್ಪ ಸ್ವಲ್ಪವಾಗಿ 50-60% ಕಡಿಮೆ ಮಾಡ್ತಾ ಬರ್ತಾ ಇದ್ದೀನಿ. ಜಾಸ್ತಿ ಏನಪ್ಪಂದ್ರೆ ಸೈಡ್ ಸಾವಯವ ಗೊಬ್ಬರನ ಯೂಸ್ ಮಾಡ್ತಾ ಇದ್ದೀವಿ. ತಿಪ್ಪೆ ಗೊಬ್ಬರ ಆಯಿತು, ಆಮೇಲೆ ಗೋವು ಇದೆ ನಮ್ಮ ಹತ್ರ, ಆ ಗೋವಿನ ಉಚ್ಚೆ ಅದರ ಮತ್ತು ಹೆಂಡೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಜೀವಾಮೃತವಾಗಿ ತಯಾರು ಮಾಡ್ತೀವಿ. ಅದೇ ಜೀವಾಮೃತವನ್ನು ಎವ್ರಿ 15 ಡೇಸ್ಗೊಂದ್ಸಲ ಏನಪ್ಪ ಅಂತಂದರೆ ಗಿಡಗಳಿಗೆ ಹಾಕ್ತೀವಿ. ಅದರಿಂದ ಒಳ್ಳೆಯ ಇಳುವರಿ, ರೋಗಬಾಧೆ ಕಡಿಮೆ, ಕೀಟಬಾಧೆ ಕಡಿಮೆ, ಇಳುವರಿ ಜಾಸ್ತಿ. ಇನ್ನೊಂದಪ್ಪ ಅಂದರೆ ನಮ್ಮ ಭೂಮಿಯನ್ನು ಉಳಿಸಬೇಕಾಗಿದೆ. ಭೂಮಿ ಉಳಿಸಿದ್ರೆ ನಾವು ಉಳಿತೀವಿ, ನಮ್ಮ ಜೊತೆ ನಮ್ಮ ಹಸುಗಳು ಉಳಿತವೆ, ಆಮೇಲೆ ಪ್ರಾಣಿ ಪಕ್ಷಿಗಳು ಸಹ ಉಳಿತವೆ. ಆಮೇಲೆ ಇನ್ನೊಂದಪ್ಪ ಅಂದರೆ ಜೇನುನೊಣ. ಜೇನುನೊಣ ನಮ್ಮ ಪ್ರಕೃತಿಗೆ ತುಂಬ ಹತ್ತಿರ ಸಂಬಂಧಿ ಅದು. ಜೇನುನೊಣ ಒಂದು ವೇಳೆ ಪ್ರಕೃತಿಯಲ್ಲಿ ಇಲ್ಲದೇ ಆಗಿದ್ದಲ್ಲಿ ಭೂಮಿ ಮೇಲೆ ಮನುಷ್ಯ 4 ವರ್ಷ ಬದುಕಕ್ಕಾಗಲ್ಲ. ನಾವು ಮೇನ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜೇನುನೊಣನ ಸಾಯಿ ಹೊಡಿತಾ ಇದ್ದೀವಿ. ಅದನ್ನು ಸಂಪೂರ್ಣ ಅದನ್ನು ನಶಿಸಿ ಅದರ ಜೇನುನೊಣದ ಸಂತತಿಯನ್ನೇ ನಶಿಸ್ತಾ ಇದ್ದೀವಿ ನಾವು ಕೆಮಿಕಲ್ ಯೂಸ್ ಮಾಡೋದ್ರಿಂದ. ಅದಕ್ಕಾಗಿ ಕ್ರಮೇಣವಾಗಿ ನಾವು ಏನಪ್ಪ ಅಂತಂದ್ರೆ ರಾಸಾಯನಿಕವನ್ನು ಬಿಟ್ಟು ಸಾವಯವ ಪದ್ಧತಿಯಲ್ಲಿ ಹೋದ್ರೆ ನಮ್ಮ ಶರೀರನೂ ಚೆನ್ನಾಗಿರುತ್ತೆ, ನಮ್ಮ ಬೆಳೆನೂ ಚೆನ್ನಾಗಿರುತ್ತೆ. ನಮ್ಮ ನಂಬಿಕೊಂಡಂತ ಪ್ರಕೃತಿಯಲ್ಲಿ ಹಕ್ಕಿ ಮತ್ತು ಹಸು ಮೇಕೆ ಇವೆಲ್ಲ ಚೆನ್ನಾಗಿರ್ತವೆ, ಅವಗೂ ಆರೋಗ್ಯ ಇರುತ್ತೆ, ನಾವು ಆರೋಗ್ಯ ಇರ್ತೀವಿ. ಹಿಂದೆ ನಮ್ಮ ಪೂರ್ವಜರು ಸಂಪೂರ್ಣವಾಗಿ ಸಾವಯವ ಬಳಕೆ ಮಾಡಿದ್ರಿಂದ ಅವರು 80-100 ವರ್ಷ ಆಯುಷ್ಯ ಆಯಿತು. ನಾವು ರಾಸಾಯನಿಕ ಬಳಕೆ ಮಾಡಿದ್ರಿಂದ ನಮ್ಮ ಆಯುಷ್ಯ 50-60 ರಲ್ಲಿ ಮಡಗಿಕೊಳ್ತಾ ಇದೆ. ಹಾಗಾಗಿ ಆದಷ್ಟು ರೈತರು ಏನಪ್ಪಾ ಅಂತಂದ್ರೆ ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು ಸಾವಯವನ್ನು ಬಳಕೆ ಮಾಡುವಂತ ಈ ಮೂಲಕ ನಾನು ನಿಮ್ಗೆ ಎಲ್ಲ ರೈತರಲ್ಲಿ ಹೇಳ್ತೀನಿ. ಯಾಕಂದ್ರೆ ಕ್ರಮೇಣವಾಗಿ ಬಿಡಬೇಡಿ ಯಾರು. ಎರಡರಿಂದ ಮೂರು ವರ್ಷ ಸತತ ಒಂದು 50-60% ಏನಪ್ಪ ಅಂತಂದ್ರೆ ಕಡಿಮೆ ಮಾಡ್ಕೊಂತ ಬಂದ್ರೆ, ಮೂರು ವರ್ಷ 4 ವರ್ಷದಲ್ಲಿ ಸಂಪೂರ್ಣವಾಗಿ ನೀವು ಸಾವಯವ ಗೊಬ್ಬರ ಬಳಕೆ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ, ನಿಮ್ದು ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ಕಂಪಲ್ಸರಿ ಏನಪ್ಪ ಅಂತಂದ್ರೆ, ರೈತರು ನಿಮ್ಮ ಹೊಲದಲ್ಲೇ ದ್ರಾಕ್ಷಿ ಮಾಡಬೇಕಾದ್ರೆ ಗೋವು ಇರಬೇಕು. ಗೋವಿದ್ರೆ ಅದರ ಸಗಣಿ, ಅದರ ಉಚ್ಚೆ ತುಂಬಾ ಮಹತ್ವದ್ದು, ಅದರಲ್ಲಿ ತುಂಬಾ ಏನಪ್ಪ ಸಾರಾಂಶ ಇದೆ. ಆ ನಮಗೆ ಜಮೀನಿಗೆ ಬೇಕಾದಂತ ಎಲ್ಲ ಪ್ರತಿಯೊಂದು ಏನಪ್ಪಾ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಉಚ್ಚೆಯಲ್ಲಿದೆ, ಹೆಂಡೆಯಲ್ಲಿದೆ, ಅದನ್ನು ಜೀವಮರದ ಮಾಡಿ ತಯಾರು ಮಾಡಿಬಿಟ್ಟು ನಾವು ಹೊಲಕ್ಕೆ ಹಾಕಿದ್ರೆ ಹೆಚ್ಚಿನ ಆದಂಥ ಇಳುವರಿ ನಿರೀಕ್ಷೆ ಮಾಡಬಹುದು. ಆಮೇಲೆ ರೋಗ ಬಾಧನ ತುಂಬಾ ಕಡಿಮೆ ಅದಕ್ಕೆ. ಈಗ ಇಷ್ಟೆಲ್ಲ ಹೇಳಿದ್ರೆ ನೀವು ಸಾವಯವ ಕೃಷಿ ಪದ್ಧತಿಯ ಬಗ್ಗೆ, ಅದರಲ್ಲಿ ಇರುವಂತಹ ಅಡ್ವಾಂಟೇಜಸ್ ಬಗ್ಗೆ ನೀವು ಹೇಳಿದ್ರಿ. ಆದ್ರೆ ಹೆಚ್ಚಿನ ರೈತರು ಏನ್ ಹೇಳ್ತಾರಂದ್ರೆ, ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಇಳುವರಿ ಕಡಿಮೆ ಮತ್ತೆ ಬಹಳ ಕಷ್ಟ ಅಂತ, ಇದನ್ನ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಇಂಥ ರೈತರಿಗೆ ಏನ್ ಹೇಳ್ತಿರ್ರಿ? ಇಲ್ಲ ಸರ್, ಅದರಲ್ಲಿ ಕಷ್ಟ ಏನಿಲ್ಲ. ವರ್ಷ ಒಂದು 2 ವರ್ಷ ಕಷ್ಟ ಆಗ್ಬಹುದು, ಯಾಕಂದ್ರೆ ನಾವು ತುಂಬಾ ದಿನದಿಂದ ರಾಸಾಯನಿಕ ಪದ್ಧತಿಯನ್ನೇ ಅಳವಡಿಸಿಕೊಂಡು ಬರ್ತಾ ಇದೀವಿ ನಮ್ಮ ಹೊಲದಲ್ಲಿ. ನಮ್ಮ ಹೊಲ ಮತ್ತು ನಮ್ಮ ಬೆಳೆ ಆ ರಾಸಾಯನಿಕ ಪದ್ಧತಿಯನ್ನು ಅದನ್ನು ಸಂಪೂರ್ಣವಾಗಿ ಅವ್ರು ಅಡಿಕ್ಟ್ ಆಗಿಬಿಟ್ಟಿರ್ತಾವ, ಅದಕ್ಕೆ ಹೊಂದಾಣಿಕೆ ಆಗಿಬಿಟ್ಟಿರ್ತಾವ ರಾಸಾಯನಿಕ ಪದ್ಧತಿಗೆ. ಆಮೇಲೆ ನಾವು ಸಡನ್ ಆಗಿ ರಾಸಾಯನಿಕ ಪದ್ಧತಿಯನ್ನು ಬಿಡ್ಲಿಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತಂದ್ರೆ ಅವು ನಮ್ಮ ಬೆಳೆ ಮತ್ತು ನಾವು ನಮ್ಮ ಜಮೀನು ಅದಕ್ಕೆ ಅಡಿಟ್ ಹೊಂದಾಣಿಕೆ ಆಗಿರೋದ್ರಿಂದ ಅವು ಬೇಗ ಏನಪ್ಪ ಅಂತಂದ್ರೆ ನಾವು ಸಾವಯವ ಪದ್ಧತಿ ಉಪಯೋಗ ಮಾಡೋದ್ರಿಂದ ಅದು ಬೇಗ ಏನಪ್ಪ ಗ್ರಾಸ್ಪಿಂಗ್ ಆಗಲ್ಲ, ಡೆವಲಪ್ ಆಗಲ್ಲ. ಕ್ರಮೇಣ 2-3 ವರ್ಷ 4 ವರ್ಷ ನಾವು ಸಾವಯವನ್ನು ಉಪಯೋಗ ಮಾಡ್ಕೋತಾ 50-60-70% ಈ ಲೆವೆಲ್ ಆಗಿ ಬಳಕೆ ಮಾಡ್ಕೋತಾ ಬರೋದ್ರಿಂದ 4-5 ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ರಾಸಾಯನಿಕ ಪದ್ಧತಿಯನ್ನು ಬಿಡಬಹುದು. ಅಲ್ಲಿನ ಉತ್ತಮ 5-5 ವರ್ಷದಲ್ಲಿ ನಾವು ಒಳ್ಳೆ ಏನಪ್ಪಾಂದ್ರೆ ಇಳುವರಿ ನಿರೀಕ್ಷೆ ಮಾಡಬಹುದು. ಇದು ಪ್ರಯತ್ನ ಮಾಡಿದ್ರೆ 100% ಫಲ ಸಿಕ್ಕೇ ಸಿಗುತ್ತೆ. ನನಗೆಲ್ಲ ಇದ್ರಪ್ಪ ಅಂದ್ರೆ ಈ ವರ್ಷ ನಾನು ಸ್ಟಾರ್ಟ್ ಮಾಡಿದ್ದೀನಿ, 50-60% ಏನಪ್ಪಾ ಅಂದ್ರೆ ನಾನು ರಾಸಾಯನಿಕ ಪದ್ಧತಿಯನ್ನು ಬಿಡ್ತಾ ಇದ್ದೇನೆ. ನಮಗೆ ಒಳ್ಳೆ ಏನಪ್ಪಾ ಅಂದ್ರೆ ನಾನು ಬೇಸಿಗೆಯಿಂದ ಇದನ್ನ ಈ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಳ್ಳೆ ಕಡ್ಡಿ ತಯಾರಾಗಿದೆ. ಆಮೇಲೆ ಇನ್ ಮುಂದೆ ನಾನು ಚಾಟ್ನಿ ಆದ ತಕ್ಷಣ ಏನಪ್ಪಾ ಅಂದ್ರೆ ಪೂರಾ ಸಂಪೂರ್ಣವಾಗಿ ಸಾವಯವ ಬೆಳಕನ್ನು ಮಾಡಬಹುದು ಅಂತ ವಿಚಾರ ಅಂದ ಅದರಲ್ಲಿ ನಾವು ಒಳ್ಳೆ ಇಳುವರಿ ನಿರೀಕ್ಷೆ ನಾ ಇಟ್ಟಿದ್ದೀನಿ ಇದರಲ್ಲಿ. ಯಾಕಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಆರೋಗ್ಯ, ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗಬೇಕಾದ್ರೆ ನಾವು ರಾಸಾಯನಿಕ ಪದ್ಧತಿಯನ್ನು ಬಿಡಲೇಬೇಕು. ದಯವಿಟ್ಟು ಎಲ್ಲ ರೈತರು ಏನಪ್ಪಾ ಅಂತಂದ್ರೆ ಈ ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು ಸಾವಯವ ಕೃಷಿ ಬರ್ರಿ. 2-3 ವರ್ಷ ನೀವು ಏನಪ್ಪಾ ಅಂದ್ರೆ 100% ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳ್ರಿ. ಮುಂದೆ ನೀವು ಅಂದ್ರೆ ನೀವು ಅದರಲ್ಲಿ ಏನಪ್ಪಾ ಲಾಭನೂ ಸಿಗುತ್ತೆ, ನಿಮ್ಮ ದೇಹಕ್ಕಾಗಿ ಸದೃಢವಾಗಿರ್ತೀರಿ, ಯಾಕಂದ್ರೆ ನಿಮ್ಮ ಬೆಳೆನೂ ಸದೃಢವಾಗಿರುತ್ತೆ, ಲಾಭನೂ ತುಂಬಾ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಪ್ರಯತ್ನ ಮಾಡಿ ನೋಡ್ಬೇಕು ನೀವು ಒಂದ್ಸಲ. ಉಸ್ಮಾನ್ ಅವರೇ, ನೀವು ಯುವ ರೈತರಾಗಿ ಸಾವಯವ ಕೃಷಿ ಪದ್ಧತಿಗೆ ಬಹಳ ಮಹತ್ವ ಕೊಡ್ತಾ ಇದ್ರಿ. ಇದನ್ನೆಲ್ಲ ನಮ್ಮ ರೈತರು ಅನುಸರಿಸಿದ್ರೆ ಖಂಡಿತವಾಗಿ ಇಳುವರಿ, ಒಳ್ಳೆ ಇಳುವರಿ ಕೂಡ ಪಡೆಯಬಹುದು, ಮಣ್ಣಿನ ಆರೋಗ್ಯ ಕೂಡ ಅವರು ಕಾಪಾಡಬಹುದು. ಈಗ ಉಸ್ಮಾನ್ ಅವರೇ, ಇನ್ನೊಂದು ಕೀಟ ಬಾಧೆ ಇರ್ತದಲ್ಲ ಈ ದ್ರಾಕ್ಷಿಗಾಗಲಿ, ನೀವು ಬೆಳೆಸುವಂಥ ಕಬ್ಬಿಗಾಗಲಿ, ಅಥವಾ ತೊಗರಿ ಹತ್ತಿ, ಇದಕ್ಕೆಲ್ಲ ಕೀಟಬಾಧೆಯನ್ನು ಹೇಗೆ ನೀವು ನಿಯಂತ್ರಣ ಮಾಡ್ತೀರಿ ಹೇಳಿ? ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ನಮ್ಮ ಹತ್ರ ಕೀಟಬಾಧೆ ಅಂದರೆ ಥ್ರಿಪ್ಸ್ ಇದೆ. ಆಮೇಲೆ ಅದ ನಂತರ ಜಾಸ್ತಿ ಕೀಟಬಾಧೆ ಅಂತ ನಮಗೆ ಶಿಲೀಂಧ್ರನೇ ಜಾಸ್ತಿ ನಮಗೆ ಏನಪ್ಪಂದ್ರೆ ರೋಗ ಕಾಣೋದು ಕೀಟಬಾಧೆಂತೆಲ್ಲ. ಅಲ್ಲಿ ಕೆಲವೊಂದು ನಮ್ಮ ಹತ್ರ ಔಷಧ ಇದೆ, M-44 ಅಂತ ಇದೆ. ಆಮೇಲೆ ಈಗ ಆರ್ಗ್ಯಾನಿಕ್ ಅಲ್ಲಿ ತುಂಬಾ ಔಷಧ ಬರ್ತಾ ಇದ್ದಾರೆ ಅಲ್ಲಿ ರೀಸೆಂಟ್ಲಿ. ಅಲ್ಲಿ ನಾವು ಜಾಸ್ತಿ ಈಗ ರೀಸೆಂಟ್ಲಾಗಿ ನಾನು ಕೆಲವೊಂದು ಕಂಪ್ನಿ ಪ್ರೊಡಕ್ಟ್ಸ್ ಬಳಕೆ ಮಾಡಿದೆ. ಅದರಲ್ಲಿ ನಾನು ಅವರೆಲ್ಲ ನಮ್ಮ ಫ್ರೆಂಡ್ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಅತಿನಿಯಲ್ಲಿ ಅಲ್ಲಿ ಆಮೇಲೆ ಯಾವುದು ಎರಗಲಲ್ಲಿ ಲೋಕಲ್ ಸಿಂಧಿಯಲ್ಲಿ ಆರ್ಗ್ಯಾನಿಕ್ ಕೆಮಿಕಲ್ಸ್ ಏನಿದೆ ಅದನ್ನೇ ಬಳಕೆ ಮಾಡ್ತಾ ಇದ್ದೀವಿ, ಪ್ರಾಕ್ಟಿಕಲ್ ಮಾಡ್ತಾ ಇದ್ದೀವಿ, ಅದರಿಂದ ರಿಸಲ್ಟ್ನು ಬರ್ತಾ ಇದೆ. ಆಮೇಲೆ ಇವು ಏನು ನಮ್ಮ ಹತ್ರ ಕೀಟಬಾಧೆ ಇರ್ಬೋದು, ಶಿಲೀಂಧ್ರ ಬಾಧೆ ಇರ್ಬೋದು, ಆಮೇಲೆ ವಾತಾವರಣದಲ್ಲಿ ಹ್ಯುಮಿಡಿಟಿ ಇರೋದ್ರಿಂದ ನಮ್ಮ ಹ್ಯುಮಿಡಿಟಿನ ಕಂಟ್ರೋಲ್ ಮಾಡ್ತಾ ಆ ಔಷಧ ಆರ್ಗ್ಯಾನಿಕ್ ಏನು ಏನಿದೆಪ್ಪ ಅಂದರೆ ವಾತಾವರಣದಲ್ಲಿ ಉಷ್ಣತೆ ಏರುಪೇರು ಇರೋದ್ರಿಂದ ಅಥವಾ ಏನಪ್ಪ ಅಂದ್ರೆ ತೇವಾಂಶ ಏರುಪೇರು ಇರೋದ್ರಿಂದ ಅದು ಆರ್ಗ್ಯಾನಿಕ್ ಬಳಕೆ ಮಾಡೋದ್ರಿಂದ ಒಂದು ಲೆವೆಲ್ಗೆ ಮೇಂಟೈನ್ ಮಾಡುತ್ತೆ. ಅದರಿಂದ ಯಾವುದೇ ನಮಗೆ ಕೀಟಬಾಧೆ ಮತ್ತು ಶಿಲೀಂಧ್ರ ಬಾಧೆ ಕಡಿಮೆ ಮಾಡ್ಬೋದು, ನಾವು ಆದಷ್ಟು ಕಡಿಮೆ ಮಾಡ್ಬೋದು. ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಶರೀರಕ್ಕೂ ದೋಷ ಆಗ್ತದೆ. ಆಮೇಲೆ ಸಡನ್ ಆಗಿ ಏನಪ್ಪಾ ಅಂತಂದ್ರೆ ನಮ್ಮ ಎಲೆಗಳ ಮೇಲೆ ಒಂದು ಲೇಯರ್ ಕ್ರಿಯೇಟ್ ಆಗ್ತದೆ. ಕೆಮಿಕಲ್ ಯೂಸ್ ಮಾಡಿದ್ರೆ ಲೇಯರ್ ಕ್ರಿಯೇಟ್, ಅದರಿಂದ ಅದು ಸಡನ್ ಆಗಿ ಏನಪ್ಪಾ ಅಂದ್ರೆ ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ 2-3 ದಿನಕ್ಕೆ ಕಂಟಿನ್ಯೂ ಆಗಿ ಸ್ಪ್ರೇ ಮಾಡ್ಕೊಂತ ಹೋಗ್ತಾ ಇರ್ತೀವಿ ನಾವು ಕೆಮಿಕಲ್. ಅದು ಗಿಡ 8-10 ವರ್ಷ ಅಷ್ಟೇ ನಾವು ಏನಪ್ಪಾ ಅಂದ್ರೆ ಅದು ದ್ರಾಕ್ಷಿ ಬೆಳೆಯಿಂದ ಲಾಭ ನಿರೀಕ್ಷೆ ಮಾಡಬಹುದು. ಇದು ಆರ್ಗ್ಯಾನಿಕ್ ಉಪಯೋಗ ಮಾಡೋದ್ರಿಂದ 15-20 ವರ್ಷ ನಮ್ಗೆ ಏನಪ್ಪಾ ಅಂದ್ರೆ ಲೈಫ್ ಇದೆ ಅದರಲ್ಲಿ. ಆಲ್ಮೋಸ್ಟ್ ಅಲ್ಲಿ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಕೀಟಬಾಧೆ ಮತ್ತು ಶಿಲೀಂಧ್ರ ಬಾಧೆ ತುಂಬಾ ಕಡಿಮೆ. ನೋಡಿ ಉಸ್ಮಾನ್ ಅವರೇ, ನೀವು ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಅದು ಕೂಡ ಕೃಷಿಯಲ್ಲಿ ಯಾಂತ್ರೀಕರಣದ ಬಗ್ಗೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಏನು ಹೇಳ್ತೀರಿ ಮತ್ತು ನಿಮ್ಮ ಅನುಭವ ಇದರ ಬಗ್ಗೆ ಹೇಳಿ ಉಸ್ಮಾನ್ ಅವರೇ. ಯಾಂತ್ರಿಕ ಪದ್ಧತಿ ಅಂದರೆ ನಾವು ಜಾಸ್ತಿ ಇನ್ನೂ ಏನಪ್ಪ ಅಂದ್ರೆ ಅಷ್ಟೊಂದು ನಾನು ರೀಸೆಂಟ್ಲಿ 2-3 ವರ್ಷ ಆಯಿತು ನಾನು ಈ ದ್ರಾಕ್ಷಿ ಬೆಳೆಯಲ್ಲಿ ತೊಡಗಿಸಿಕೊಂಡಿರೋದು. ಯಾಂತ್ರಿಕವಾಗಿ ನಾನು ಅಷ್ಟಿಂದ ಇನ್ನೂ ಅದ್ರ ಮೇಲೆ ಉಪಯೋಗ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಮ್ಯಾನುವಲ್ ಆಗಿ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮದು ಟ್ರ್ಯಾಕ್ಟರ್ ಇದೆ, ಯಾಂತ್ರಿಕವಾಗಿ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಬಳಕೆ ಮಾಡ್ತೀವಿ. ಹ್ಯಾಂಡ್ ಕಲ್ಟಿವೇಟರ್ ಇದೆ, ಹ್ಯಾಂಡ್ ಕಲ್ಟಿವೇಟರ್ ಬಂದ ಕಸ ಕಡ್ಡಿ ಎಲ್ಲ ತೆಗಿತೀವಿ. ಯಾಂತ್ರಿಕವಾಗಿ ಇನ್ನೂ ಅಷ್ಟೊಂದು ನಮ್ಮ ಹತ್ರ ಇನ್ನೂ ಡೆವಲಪ್ ಆಗಿಲ್ಲ. ಇನ್ನು ಕ್ರಮೇಣ ನಾನು ಪಾತ್ರ ಅದ್ರ ಮ್ಯಾಗೆ, ಯಾಕಂದರೆ ನಮಗೆ ತಮ್ಮ ಹತ್ರ ಈಗ ಆಳು ಕಾಳು ಎಲ್ಲ ನಮಗೆ ಸಮಯಕ್ಕೆ ಸರಿಯಾಗಿ ಸಿಗೋದಲ್ಲ. ಅದಕ್ಕಾಗಿ ನಾವು ಏನಪ್ಪ ಅಂತಂದರೆ ಯಾಂತ್ರಿಕ ಗಡಿ ಸ್ವಲ್ಪ ನಾವು ಹೋಗ್ತಾ ಇದ್ದೀವಿ. ಅದು ಹ್ಯಾಂಡ್ ಕಲ್ಟಿವೇಟರ್ ಇದೆ, ಅದರಿಂದ ಕಸ ಕಡ್ಡಿ ಎಲ್ಲ ತೆಗಿಬೋದು. ದ್ರಾಕ್ಷಿಯಲ್ಲಿ ಆಲ್ಮೋಸ್ಟ್ ಆಲು ನಾವು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಎಷ್ಟೇ ಹುಲ್ಲು ಬೆಳೆದ್ರು ಏನೋ ಗಿಡಕ್ಕೆ ತೊಂದರೆ ಆಗಲ್ಲ ಅಂತ ನನ್ನ ಅನಿಸಿಕೆ. ವರ್ಷದಲ್ಲಿ ಒಂದರಿಂದ ಎರಡು ಸಲ ಕಳೆ ತೆಗೆದ್ರೆ ಸಾಕು. ಅಂದರೆ ಯಾಂತ್ರೀಕರಣದಿಂದ ಇಳುವರಿಯನ್ನು ಜಾಸ್ತಿ ಮಾಡ್ಬೋದಾ? ಅದರಲ್ಲಿ ಯಾವ ರೀತಿಯ ಒಂದು ಉಪಯೋಗ ಇದೆ ಹೇಳಿ. ಯಾಂತ್ರೀಕರಣ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕಾ ರೈತರು, ನೀವೊಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಹೇಳಿ. ಯಾಂತ್ರೀಕರಣ ಉಪಯೋಗ ಮಾಡೋದ್ರಿಂದ ಮೇನ್ ಅಂದರೆ ಇತ್ತಿತ್ತಲಾಗಿ ಮ್ಯಾನ್ ಪವರ್ ಕಡಿಮೆ ಇದೆ, ಆಳು ಕಾಳು ಸರಿಯಾಗಿ ಸಮಯಕ್ಕೆ ಸಿಗ್ತಾ ಇಲ್ಲ. ಯಾಂತ್ರಿಕವಾಗಿ ಬಳಕೆ ಮಾಡೋದ್ರಿಂದ ನಮ್ಮ ಸಮಯನೂ ಉಳಿಯುತ್ತೆ, ಹಣನೂ ಉಳಿಯುತ್ತೆ, ಆಮೇಲೆ ಒಳ್ಳೆ ಇಳುವರಿನೂ ಅದರಿಂದ ನಾವು ನಿರೀಕ್ಷೆ ಮಾಡಬಹುದು. ಯಾಂತ್ರಿಕವಾಗಿ ಹೋಗೋದ್ರಿಂದ ಸಮಯಕ್ಕೆ ಸರಿಯಾಗಿ ನಾವು ಪ್ರತಿಯೊಂದು ಕೆಲಸವನ್ನು ಮಾಡಬಹುದು. ಯಾಕಂದರೆ ಆಳ ಮೇಲೆ ಡಿಪೆಂಡ್ ಆದರೆ ನಮಗೆ ಇವತ್ತು ನಾಳೆ ಆಳು ಬೇಕಂದರೆ ನಮಗೆ ನಾಳೆ ಏನಪ್ಪನ್ನ ಆಳು ಸಿಗೋದಿಲ್ಲ, ಮೂರಿಂದ ನಾಲ್ಕು ದಿವಸ ಲೇಟ್ ಆಗುತ್ತೆ. ಅವಾಗಿನ ಆ ಸಮಯದಲ್ಲಿ ನಾವು ಏನು ಕೆಲಸ ಮಾಡ್ಬೇಕು, ಆ ಕೆಲಸ ಆಗೋಲ್ಲ. ಆ ಕೆಲಸ ಆಗದೆ ಇದ್ದರೆ ಮುಂದೆ ಏನಪ್ಪ ಅಂತಂದ್ರೆ ಅದು ಆ ಯಾವುದೇ ಒಂದು ರೋಗ ಬಾಧೆ ಇರ್ಬೋದು ಅಥವಾ ಕಳೆ ಇರ್ಬೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾವು ಸಮಯಕ್ಕೆ ಆ ದ್ರಾಕ್ಷಿ ಬೆಳೆ ಯಾವ ಥರ ಇದೆಯಪ್ಪ ಅಂದರೆ ಕೆಲವೊಂದು ಸಮಯದಲ್ಲಿ ಆ ದಿನ ಕೆಲಸ ಅದೇ ದಿನ ಆದರೆ ಒಳ್ಳೆಯದು, ಸ್ವಲ್ಪ ಲೇಟ್ ಆದರೆ ನಾವು ಏನಪ್ಪ ಅಂತಂದರೆ ಅದನ್ನು ನಾವು ಉತ್ತಮವಾಗಿ ಇಳುವರಿ ಅದರಲ್ಲಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಹೀಗಾಗಿ ಯಾಂತ್ರಿಕವಾಗಿ ಹೋದರೆ ಸರಿಯಾದ ಸಮಯಕ್ಕೆ ತಕ್ಕಂತೆ ಏನಪ್ಪ ಅಂದರೆ ನಾವು ಕೆಲಸ ಮಾಡ್ಬೋದು. ಸರಿಯಾದ ಸಮಯ ತಕ್ಕಂತೆ ಕೆಲಸ ಮಾಡೋದ್ರಿಂದ ನಾವು ಉತ್ತಮವಾದ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಹೀಗಾಗಿ ನಮ್ಮ ರೈತರು ಏನಪ್ಪ ಅಂತಂದರೆ ಆಳಂತೂ ಸಿಗೋಲ್ಲ. ಅದಕ್ಕಾಗಿ ಬಂದು ಯಾಂತ್ರಿಕವಾಗಿ ನಾವು ಟ್ರ್ಯಾಕ್ಟರ್ ಇರ್ಬೋದು, ಹ್ಯಾಂಡ್ ಕಲ್ಟರ್ ಇರ್ಬೋದು, ಆಮೇಲೆ ರೂಟರ್ ಇರ್ಬೋದು, ಆಮೇಲೆ ಎಚ್ ಡಿ ಪಿ ಮಷಿನ್ ಇರ್ಬೋದು, ಆಮೇಲೆ ಏನಪ್ಪ ಅಂತಂದರೆ ಬ್ಲೋವರ್ ಇರ್ಬೋದು, ಇವೆಲ್ಲ ಉಪಯೋಗ ಮಾಡೋದ್ರಿಂದ ನಾವು ಜಾಸ್ತಿ ಏನಪ್ಪ ಅಂತಂದ್ರೆ ನಮ್ಮ ಸಮಯನೂ ಕಡಿಮೆ ಉಳಿತೈತಿ, ಹಣನೂ ಉಳಿತೈತಿ, ಇಳುವರಿನ ಚೆನ್ನಾಗಿ ನಾವು ಇದರಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಸರ್. ಯಂತ್ರೋಪಕರಣ ಉಪಯೋಗ ಈ ಕೃಷಿಯಲ್ಲಿ ಹೆಚ್ಚೆಚ್ಚು ಮಾಡ್ತಾ ಹೋದರೆ ಇಳುವರಿ ಜಾಸ್ತಿ ಬರ್ತದೆ ಅಂತ ಹೇಳಿ ಸರ್ಕಾರದವರು ಯಂತ್ರೋಪಕರಣ ಇದನ್ನು ಖರೀದಿಗೆ ಒಂದಷ್ಟು ಸಬ್ಸಿಡಿ ಕೂಡ ಕೊಡ್ತಾ ಇದೆ. ಈ ಸಬ್ಸಿಡಿಯನ್ನು ಬಳಸಿ ಒಂದಷ್ಟು ರೈತರು ಇದರ ಪ್ರಯೋಜನ ಪಡೆಯಬಹುದಲ್ಲ. ಇದಕ್ಕೆ ಸಣ್ಣ ಇಳುವರಿದಾರರಿಗೆ ಕಷ್ಟ ಆಗ್ತದೆ ಅಲ್ಲ, ಸಣ್ಣ ಭೂಮಿ ಇದ್ದವರಿಗೆ ಕಷ್ಟ ಆಗ್ತದೆ. ಸ್ವಲ್ಪ ದೊಡ್ಡದು ಭೂಮಿ ಬೇಕಾಗ್ತದೆ, ಎಕರೆಗಟ್ಟಲೆ ಬೇಕಾಗುತ್ತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿ. ಮೊದಲನೇ ಹಂತದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ದ್ರಾಕ್ಷಿ ಮಾಡಿದವರು ವರ್ಷದಿಂದ ಎರಡು ವರ್ಷ ತಮ್ಮ ಮ್ಯಾನುವಲ್ ಆಗಿ ಎಚ್ ಡಿ ಪಿ ಮಷಿನ್ ಇರುತ್ತೆ, ಅದರಿಂದ ಸ್ಪ್ರೇ ಮಾಡಬಹುದು. ಸ್ವಲ್ಪ ಇಳುವರಿ ತೊಗೊಂಡ್ಮೇಲೆ ಹಣ ಬರುತ್ತೆ, ಹಾಗೆ ಹಣ ಬಂದ ಮೇಲೆ ನೀವು ಯಾಂತ್ರಿಕವಾಗಿ ಸಂಪೂರ್ಣವಾಗಿ ತೋರಿಸಿಕೊಳ್ಬಹುದು. ಸರ್ಕಾರದಿಂದ ಏನಪ್ಪ ಅಂತಂದ್ರೆ ಟ್ರ್ಯಾಕ್ಟರ್ಗೆ ಸಬ್ಸಿಡಿ ಇದೆ, 75-1 ಲಕ್ಷ. ಇದರಿಂದ ಏನಪ್ಪ ಅಂತಂದ್ರೆ ಸರ್ಕಾರ ಇಷ್ಟೆಲ್ಲ ಸವಲತ್ತು ಕೊಡ. ಆಮೇಲೆ ಏನಪ್ಪ ಅಂತಂದ್ರೆ ದ್ರಾಕ್ಷಿ ಬೆಳೆಗಾರರಿಗೆ CHT ಸ್ಕೀಮ್ ಇದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಸ್ಕೀಮ್ ಇದೆ. ಅದರಲ್ಲಿ ಪರ್ ಹೆಕ್ಟರ್ 2 ಎಕರೆಗೆ 2-2.5 ಲಕ್ಷ ಏನಪ್ಪ ಅಂತಂದ್ರೆ ಸಹಾಯಧನ ಕೊಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ನೀವು ಟ್ರ್ಯಾಕ್ಟರ್ ಖರೀದಿ ಮಾಡಬಹುದು. ಆಮೇಲೆ ನಿಮಗೆ ಹೊಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಯಾಂತ್ರಿಕರಣ ಇರಬಹುದು, ಅವೆಲ್ಲ ನೀವು ಏನಪ್ಪ ಅಂದ್ರೆ ಖರೀದಿ ಮಾಡಬಹುದು. ಅದರಲ್ಲಿ ಸರ್ಕಾರ ಏನಪ್ಪ ಅಂದ್ರೆ ಪ್ರತಿಯೊಂದು ಯಂತ್ರೋಪಕರಣಗಳಿಗೆ ಸಬ್ಸಿಡಿಯಲ್ಲಿ ಸಹಾಯಧನ ಕೊಡ್ತಾ ಇದೆ. ಇದರೇನು ತೊಂದರೆ ಆಗಲ್ಲ, 2-3 ವರ್ಷ ಸ್ವಲ್ಪ ತೊಂದರೆ ಆಗಬಹುದು. ಅಲ್ಲಿಂದ ನೀವು ಏನಪ್ಪ ಅಂದ್ರೆ ನಿಮ್ಮ ಬೆಳೆಯಿಂದ ನೀವು ಅದರಿಂದ ಏನಪ್ಪ ಅಂದ್ರೆ ಹಣ ಬರ್ತಾ ಇರುತ್ತೆ. ಆ ಹಣದನ್ನೇ ಆದಾಯ ಹಣವನ್ನು ಏನಪ್ಪ ಅಂದ್ರೆ ಯಂತ್ರಗಳನ್ನು ಖರೀದಿ ಮಾಡಲು ಉಪಯೋಗ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸರಿ ಉಸ್ಮಾನ್ ರೇ, ಈಗ ಕಬ್ಬು, ದ್ರಾಕ್ಷಿ, ತೊಗರಿ, ಹತ್ತಿ, ಮೆಣಸಿನಕಾಯಿ, ಆಮೇಲೆ ಆಡು ಸಾಕಣೆ ಇತ್ಯಾದಿ ಎಲ್ಲ ನೀವು ಮಾಡ್ತಾ ಇದ್ರಿ. ಇದ್ರ ಜೊತೆಯಲ್ಲಿ ಮಾರಾಟದ ವ್ಯವಸ್ಥೆ ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಒಳ್ಳೆ ಇಳುವರಿ ಬಂದ ಮೇಲೆ, ಕೀಟ ಬಾಧೆ ಇಲ್ಲದೆ ಒಳ್ಳೆ ಒಂದು ಇಳುವರಿ ಸಿಕ್ಕಿದ ಮೇಲೆ ಮಾರಾಟ ವ್ಯವಸ್ಥೆ ಕೂಡ ಚೆನ್ನಾಗಿದ್ರೆ ನಿಮಗೆ ಮುಂದಕ್ಕೆ ಸಾಗುವಳಿ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಇದರ ಬಗ್ಗೆ ಮಾರಾಟ ವ್ಯವಸ್ಥೆಗೆ ನೀವು ಏನು ಮಾಡ್ತೀರಿ ಹೇಳಿ. ನಮ್ಮ ಬಿಜಾಪುರ ಜಿಲ್ಲೆ ತುಂಬ ಏನಪ್ಪ ಅಂತಂದರೆ 25-30 ಸಾವಿರ ಎಕರೆಯಲ್ಲಿ ಮೋಸ್ಟ್ಲಿ ನನಗೆ ಅನಿಸಿದ್ರೆ ಏನಪ್ಪ ಅಂದರೆ ದ್ರಾಕ್ಷಿ ಬೆಳೆ ಬೆಳೀತಾರೆ ರೈತರು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸೂಕ್ತವಾದ ಮಾರಾಟ ಇಲ್ಲ. ನಮ್ಮ ಸರ್ಕಾರ ಏನಪ್ಪ ಅಂತಂದ್ರೆ ಅದಕ್ಕೊಂದು ನಮ್ಮ ಜಿಲ್ಲೆಗೆ ಒಂದು ಮಾರಾಟ ಕೇಂದ್ರ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದರೆ ಆಲ್ಮೋಸ್ಟ್ ಆಲು ನಮ್ಮ ಹತ್ರ ಇರತಕ್ಕಂಥ ರೈತರೆಲ್ಲ ಸಾಂಗ್ಲಿ ಆಗ್ಬೋದು, ತಾಸ್ಗಾಂವ್ ಆಗ್ಬೋದು, ಆ ಕಡೆಯಿಂದ ಏನಪ್ಪ ಅಂದ್ರೆ 80-90% ನಮ್ಮ ರೈತರೆಲ್ಲ ಮಹಾರಾಷ್ಟ್ರದಲ್ಲಿ ಏನಪ್ಪಂದ್ರೆ ಮಾರಾಟ ಮಾಡ್ತಾರೆ. ತಾವು ಬೆಳೆದಕ್ಕಂಥ ಮೊಣಕಾಗ್ಬೋದು, ದ್ರಾಕ್ಷಿ ಆಗ್ಬೋದು, ಆಮೇಲೆ ಥೋಡೆ ಸ್ವಲ್ಪ ಆಂಧ್ರ ಕಡೆ ಹೋಗುತ್ತೆ ಮಾಲು. ಬಿಜಾಪುರಲ್ಲಿ ಇನ್ನೂ ಮಾರುಕಟ್ಟೆ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ಇದಕ್ಕಾಗಿ ಸರ್ಕಾರ ಏನಪ್ಪ ಅಂತಂದ್ರೆ ಮಾರಾಟ ವ್ಯವಸ್ಥೆ ಅದಕ್ಕೊಂದು ನಿಗಮ ಮಾಡಿಕೊಡ್ಬೇಕು ಎಂಬ ಇಲ್ಲೇ. ಆಮೇಲೆ ಏನಪ್ಪ ಅಂದ್ರೆ ಕೋಲ್ಡ್ ಸ್ಟೋರೇಜು, ನಮ್ಮ ಹತ್ರ ಬಿಜಾಪುರಲ್ಲಿ ಗೌರ್ಮೆಂಟಿಂದ ಯಾವುದೋ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ. ಈ ಮಣಕು ದ್ರಾಕ್ಷಿ ಮಾಡೋರು ತುಂಬ ಏನಪ್ಪ ಅಂದ್ರೆ ದ್ರಾಕ್ಷಿ ಬೆಳೀತಾರೆ ನಮ್ಮ ಹತ್ರ. ಅದಕ್ಕೊಂದು ಬಿಜಾಪುರಲ್ಲಿ ತಾಲೂಕು ಪ್ಲೇಸಲ್ಲಿ ಡಿಸ್ಟಿಕ್ ಪ್ಲೇಸಲ್ಲಿ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಮಾಡಿಕೊಟ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಇದಕ್ಕಿಂತ ಏನಪ್ಪ ಸರ್ಕಾರದಿಂದ ನಮಗೆ ಇದೊಂದು ಸಹಾಯ ಮಾಡಿಬಿಟ್ರೆ ಈ ನಮ್ಮ ಭಾಗದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಉಸ್ಮಾನ್ ಅವರೇ, ಮಾರಾಟ ವ್ಯವಸ್ಥೆ ಬಗ್ಗೆ ಬಹಳ ವಿವರವಾಗಿ ನೀವು ತಿಳಿಸಿದಿರಿ. ಇನ್ನು ಈ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತದೆ, ಇಲ್ಲಿ ರೈತ ಸಂಪರ್ಕ ಕೇಂದ್ರಗಳಿರ್ತದೆ, ಇವರಿಂದ ನೀವು ಸಹಾಯ ಪಡಿತೀರಾ ನಿಮ್ಮ ಒಂದು ಕೃಷಿ ಬದುಕನ್ನು ಹೆಚ್ಚಿಸಲಿಕ್ಕೆ ಅಥವಾ ಕೃಷಿಯಲ್ಲಿ ಹೆಚ್ಚು ಇಳುವರಿ ಪಡೀಲಿಕ್ಕೆ ಅಥವಾ ಕೀಟಬಾಧೆಯನ್ನು ನಿರ್ವಹಿಸಲಿಕ್ಕೆ? ಇಂಥದಕ್ಕೆಲ್ಲ ಕೃಷಿ ವಿಜ್ಞಾನ ಕೇಂದ್ರದವ್ರದ್ದು ಕೂಡ ಸಂಪರ್ಕ ಬೇಕಾಗತ್ತೆ. ಏನು ಮಾಡ್ತೀರಿ ನೀವು, ಯಾವ ರೀತಿಯ ಒಂದು ಸಂಪರ್ಕ ಇಟ್ಕೊಂಡಿದ್ದೀರಿ? ರೈತ ಸಹಾಯವಾಣಿ ಅಂತ ಧಾರವಾಡದಲ್ಲಿ ಒಂದು ಇದೆ ಸರ್. ಅವರು ನಾವು ನಮ್ಗೆ ಏನಾದರೂ ತೊಂದರೆ ಆದರೆ ಫೋನ್ ಮಾಡಿ ಕೇಳ್ತೀವಿ, ಅವರು ನಮ್ಗೆ ಸಹಾಯ ಮಾಡ್ತಾರೆ. ಆಮೇಲೆ ನಮಗೆ ರೀಸೆಂಟ್ಲಾಗಿ ಕೆಲವು ಬಾಗಲಕೋಟೆ ಆಗ್ಬೋದು, ಬಿಜಾಪುರಲ್ಲಿ ಆಗ್ಬೋದು, ವರ್ಷದಲ್ಲಿ ಒಂದ್ಸಲ ಎರಡು ಸಲ ಟ್ರೈನಿಂಗ್ ಕೊಡ್ತಾರೆ ಕೃಷಿ ಇಲಾಖೆಯಿಂದ. ನಾವು ಟ್ರೈನಿಂಗ್ ಹೋಗ್ತೀವಿ, ನಾವು ನಮಗೆ ಬೇಕಾದಂಥ ಸಂಪೂರ್ಣವಾದಂಥ ಮಾಹಿತಿ ಒಳ್ಳೆ ರೀತಿಯಿಂದ ಟ್ರೈನಿಂಗ್ ಮಾಡ್ತಾರೆ. ನಾವು ಅದನ್ನು ಟ್ರೈನಿಂಗ್ ತೊಗೊಂಡು ನಮ್ಮ ಹೊಲದಲ್ಲಿ ಅದನ್ನು ನಾವು ಬಳಕೆ ಮಾಡ್ತೀವಿ. ಅದರಿಂದ ನಾವು ಸಾಕಷ್ಟು ಕಲಿಯಬಹುದು. ಕಲಿಕೆಗೆ ಏಕೆಂದ್ರೆ ಅಂದರೆ ಮಿತಿ ಇಲ್ಲ. ನಿರಂತರವಾಗಿ ನಾವು ವರ್ಷದಲ್ಲಿ ಒಂದ್ಸಲಿಂದ ಎರಡು ಸಲ ಟ್ರೈನಿಂಗ್ ತೊಗೊತಾ ಹೋದ್ರೆ, ನಾವು ಅದನ್ನೇ ಟ್ರೈನಿಂಗ್ ಏನಪ್ಪ ಅಂದ್ರೆ ನಮ್ಮ ಹೊಲದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಉತ್ತಮವಾದಂಥ ಒಂದು ಇಳುವರಿ ನಿರೀಕ್ಷೆ ಮಾಡಬಹುದು. ಇದರಿಂದ ಸರ್ಕಾರ ಇನ್ನಷ್ಟು ಜಾಸ್ತಿ ಏನಪ್ಪ ಅಂದ್ರೆ ರೈತರಿಗೆ ಒಂದು ರೈತರ ಸಂಪರ್ಕ ಕೇಂದ್ರದಲ್ಲಿ ತಾಲೂಕು ಮಟ್ಟದಲ್ಲಿ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದ್ರೆ ನಾವು ಬಾಗಲಕೋಟು, ಬಿಜಾಪುರ, ಅಲ್ಲಿ ಇಲ್ಲಿ ಧಾರವಾಡ ಅಂತಂದ್ರೆ ನಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಹೊಲದಲ್ಲಿ ಕೆಲಸ ಬಿಟ್ಟು ಹೋಗಕ್ ಆಗಲ್ಲ. ತಾಲೂಕು ಮಟ್ಟದಲ್ಲಿ ಈ ತರ ಟ್ರೈನಿಂಗ್ ಕೊಟ್ಟರೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ. ರೈತರಿಗೆ ಸಮಯನೂ ಉಳಿಯುತ್ತೆ, ಹಣನೂ ಉಳಿಯುತ್ತೆ. ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಏನಪ್ಪ ಅಂದ್ರೆ ಟ್ರೈನಿಂಗ್ ತಗೊಂಡು ತಮ್ಮ ಹೊಲ ಗದ್ದೆ ಹೋಗಿ ಕೆಲಸ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ದೂರ ಅಂದ್ರೆ ರೈತರಿಗೆ ಹೊಲದಲ್ಲಿ ಕೆಲಸ ಬಿಟ್ಟು ಹೋಗಕ್ ಆಗಲ್ಲ. ಆದಷ್ಟು ಏನಪ್ಪ ಸರ್ಕಾರ ತಾಲೂಕು ಮಟ್ಟ ಪ್ಲೇಸ್ ದಲ್ಲಿ ಏನಪ್ಪ ಅಂದ್ರೆ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಅಂತ ನನ್ನ ಅನಿಸಿಕೆ ಸರ್. ಯುವ ಕೃಷಿಕರಾಗಿ ನೀವು ಕೃಷಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಪಡೆದುಕೊಂಡ್ರು ಕೂಡ ನೀವು ಹಳ್ಳಿಯಲ್ಲಿದ್ದೀರಿ, ಕೃಷಿ ಬದುಕು ನಡೆಸ್ತಾ ಇದ್ದೀರಿ, ಈ ಹಳ್ಳಿ ಯುವಕರಿಗೆ ಏನು ಸಲಹೆ ಸೂಚನೆ ಕೊಡ್ತೀರಿ ಹೇಳಿ? ಆಲ್ಮೋಸ್ಟ್ ಆಲ್ ನಮ್ಮ ಹತ್ರ ಮ್ಯಾನ್ ಪವರ್ ತುಂಬಾ ಯುವಕರಿದ್ದಾರೆ. 40-50% ಯುವಕರಿದ್ದಾರೆ. ಅವರು ಸರಿಯಾಗಿ ಎಲ್ಲರೂ ನೌಕರಿನೇ ಬಯಸ್ತಾರೆ. ನಾನು ಡಿಗ್ರಿ ಆಗಿದೆ, ನನ್ನ ಡಿಪ್ಲೊಮಾ ಆಗಿದೆ, ನಾನು ಇಂಜಿನಿಯರ್, ನಾನು ಡಾಕ್ಟರ್, ನನಗೆ ಗೌರ್ಮೆಂಟ್ ಜಾಬ್ ಇಲ್ಲ. ಅವರು ಪಿತ್ರಾಜಿತವಾಗಿ ಬಂದಂಥ ಆಸ್ತಿಯಲ್ಲಿ ಅವರು ಏನಪ್ಪ ಅಂತಂದ್ರೆ ಸಮಯನ ಕಳೆಯಲ್ಲ. ಅವರು ಮಾಡಿದ್ರೆ ಈ ಗೌರ್ಮೆಂಟ್ ಜಾಬ್ ಮಾಡಬೇಕು, ಇಲ್ಲದ್ರೆ ಬೇರೆ ಕೆಲಸ ಇನ್ನೆಲ್ಲ ಊರಲ್ಲಿ ಅಥವಾ ಅಲ್ಲಿ ಇಲ್ಲಿ ತಿರುಗಾಡೋದು ಅಲ್ಲಾಡೋದು ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ಜನ ಯಾರು ಕೃಷಿಯಲ್ಲಿ ತೊಡಗಿಸಲ್ಲ. ಒಂದು ವೇಳೆ ನೀವು ಕೃಷಿಯಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮದ ಜೀವನ ತೊಡಸ್ಕೊಂಡ್ರೆ ಉತ್ತಮವಾದಂಥ ಏನಪ್ಪ ಅಂತಂದ್ರೆ ಅಲ್ಲಿ ನಿರೀಕ್ಷೆ ಮಾಡ್ಬೋದು. ನೀವು ಕಲ್ದಂಥ ವಿದ್ಯೆ ಮನೆಯಲ್ಲಿ ಯಾರು ಶರಣೆ ಇರ್ತಾರೆ ಅವ್ರಿಗೆ ಹೊಲಕ್ಕೆ ಬಿಡಬೇಕು. ದಡ್ಡರಿಗೆ ನೌಕರಿ ಮಾಡಬೇಕು. ನನ್ನ ಪದ್ಧತಿ, ನಾನು ಶರಣೆ ಇದ್ದೆ, ನನ್ನ ಕ್ಷೇತ್ರ ನಾನು ತುಂಬ ಇಂಟೆಲಿಜೆಂಟ್. ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಾನು ಗೌರ್ಮೆಂಟ್ ಜಾಬ್ ಮಾಡಿದೆ, ಬೆಂಗಳೂರಲ್ಲೇ ಒಳ್ಳೆ ಟಾಟಾ ಮೋಟರ್ಸಲ್ಲಿ ಸೂಪರ್ವೈಸರ್ ಇದ್ದೆ. ಅಲ್ಲಿಂದ ನನಗೆ 50-60,000 ಪೇಮೆಂಟ್ ಇತ್ತು. ಅದನ್ನೆಲ್ಲ ಬಿಟ್ಟುಬಿಟ್ಟು ನಾನು ಗೌರ್ಮೆಂಟ್ ಜಾಬ್ ಮಾಡಿದೆ. ಗೌರ್ಮೆಂಟ್ ಜಾಬಲ್ಲಿ ನನಗೆ ಅಲ್ಲಿ ಸ್ವಲ್ಪ ನನ್ನ ಇಂಟ್ರೆಸ್ಟ್ ಆಗಲಿಲ್ಲ. ಯಾಕೋ ನಾನು ಅಷ್ಟೊಂದು ನಾನು ಕೃಷಿಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ತಂದೆಯ ತುಂಬ ಮಾರ್ಗದರ್ಶಿ ಆಗಿದ್ದರು. ಕೃಷಿಯಲ್ಲಿ ತೊಡಸ್ಕೊ, ನಿನ್ನ ಜೀವನ ಉತ್ತಮ ಮಾಡ್ಕೊಂತಂದ್ರು. ನಮ್ಮ ತಂದೆ ಹೇಳಿದಾಗ ಏನಪ್ಪ ಅಂದ್ರೆ ನಾನು ಸಂಪೂರ್ಣ ಕೃಷಿಯಲ್ಲಿ ತೊಡಸ್ಕೊಂಡೆ. 8 ವರ್ಷ ಆಯ್ತು ನಾನು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ 100% ನಾನು ಕೃಷಿಯಲ್ಲಿ ನನ್ನ ಜೀವನ ತೊಡಸ್ಕೊಂಡಿದ್ದೀನಿ. ಅದರಲ್ಲಿ ಉತ್ತಮ ಲಾಭನ ತಗೊಂಡಿದ್ದೀನಿ. ನನಗೆ ಮುಂದೆ ಸಂಪೂರ್ಣವಾಗಿ ಇದ್ರ ಮೇಲೆ ಏನಪ್ಪ ಅಂತಂದ್ರೆ ಅವಲಂಬಿತ ಆಗ್ತೀನಿ. ನಾನು ಇದು ಬಿಟ್ಟು ಬೇರೆ ಏನು ಮಾಡಲ್ಲ, ಸಂಪೂರ್ಣವಾಗಿ ಕೃಷಿನೇ ಮಾಡಬೇಕಂತ ನನ್ನ ಗುರಿ. ಇದೇ ಥರ ಏನಪ್ಪ ಅಂದ್ರೆ ಎಲ್ಲ ಯುವಕರು ನಿಮ್ಮ ಗೌರ್ಮೆಂಟ್ ಜಾಬ್ ಅಂದ್ರೆ ಎಲ್ಲಿಗೆ ಕೊಡೋಕ್ಕಾಗಲ್ಲ. ನಮ್ಮಲ್ಲಿ ಸಾಕಷ್ಟು ಯುವಕರ ಪ್ರಮಾಣ ಹೆಚ್ಚಿದೆ. ಅವ್ರೇನಪ್ಪ ಅಂತಂದ್ರೆ ಸರ್ಕಾರದ ಕೆಲಸ ನಿರೀಕ್ಷೆ ಬಿಟ್ಟು ನಿಮ್ಮ ಇರತಕ್ಕಂಥ ಜಮೀನಲ್ಲಿ ನೀವು ಸಂಪೂರ್ಣವಾಗಿ ತೊಡಸ್ಕೊಂಡ್ರೆ, ನಿಮ್ಮಲ್ಲಿ ಇರತಕ್ಕಂಥ ಜ್ಞಾನವನ್ನು ಸಂಪೂರ್ಣವಾಗಿ ಆ ಜಮೀನಲ್ಲಿ ತೊಡಸ್ಕೊಂಡ್ರೆ, ನೀವು ಏನಪ್ಪ ಅಂತಂದ್ರೆ ಸರ್ಕಾರಕ್ಕೂ ನೀವು ಒಂದು ಒಳ್ಳೆ ಲಾಭ ಮಾಡಿಕೊಟ್ಟ ಹಾಗೆ, ಅದರಿಂದ ಏನಪ್ಪ ಅಂದ್ರೆ ನಿಮ್ಮ ಮನೆಗೂ ಒಳ್ಳೆ ಲಾಭ ಕೊಟ್ಟ ಹಾಗೆ, ನಿಮಗೂ ಏನಪ್ಪ ಅಂದ್ರೆ ಅದರಲ್ಲಿ ನೌಕರಿಲೇ ಸಿಗ್ತಕ್ಕಂಥ ನೆಮ್ಮದಿಗಿಂತಲೂ ಈ ಕೃಷಿ ಜೀವನದಲ್ಲಿ ತುಂಬಾ ನೆಮ್ಮದಿ ಇದೆ. ಹಣನೂ ಇದೆ, ಆಮೇಲೆ ನೆಮ್ಮದಿನೂ ಇದೆ. ನೌಕರಿಯಲ್ಲಿ ಯಾಂತ್ರಿಕ ಜೀವನ, ಅದರಲ್ಲಿ ನಮಗೆ ಅಷ್ಟು ಕೃಷಿಯಲ್ಲಿ ಸಿಗತಷ್ಟು ನೆಮ್ಮದಿ ನಮಗೆ ನೌಕರಿಯಲ್ಲಿ ಸಿಗಲ್ಲ. ಇಲ್ಲಿ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ, ನಮ್ಮ ಕುಟುಂಬನೂ ಚೆನ್ನಾಗಿರ್ತೈತಿ, ನಮ್ಮ ಸ್ವಂತ ಊರನ್ನು ನಮ್ಮ ತಂದೆ ತಾಯಿನೂ ನಾವು ಜೊತೆಗಿದ್ದು ನಾವು ನೋಡ್ಕೊಳ್ಬಹುದು. ನಮ್ಮ ಮಕ್ಕಳನ್ನು ಒಳ್ಳೆ ಎಜುಕೇಶನ್ ಕೊಡ್ಬೋದು. ನಾವು ಸ್ವಂತ ಊರಲ್ಲಿ ನಮ್ಮ ತಂದೆ ತಾಯಿನೂ ನಾವು ನೋಡ್ಕೋಬಹುದು. ಇಲ್ಲಿ ಕೃಷಿಯಲ್ಲಿ ಒಳ್ಳೆ ಏನಪ್ಪ ಅಂತಂದ್ರೆ ಜೀವನ ಇದೆ. ನಾವು ಆದಷ್ಟು ಯುವಕರು ನೌಕರಿ ಆಸೆ ಬಿಡಬೇಕು. ನಮ್ಮ ಇರ್ತಕ್ಕಂಥ 1 ಎಕರೆ, 2 ಎಕರೆ ಇರಲಿ, 4 ಎಕರೆ, ಎಷ್ಟೇ ಜಮೀನು ಇರಲಿ, ಅದರಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಳ್ರಿ. ಯಾಕೊಂದು ಸರ್ಕಾರದಿಂದ ಸಾಕಷ್ಟು ಸವಲತ್ತು ಇದೆ, ಸಹಾಯಧನ ಇದೆ. ಆಮೇಲೆ ನೀರಿನ ನಮ್ಮಲ್ಲಿ ತುಂಬ ನೀರಿನ ಕೊರತೆ ಇರೋದ್ರಿಂದ ಹನಿ ನೀರಾವರಿ ಪದ್ಧತಿಯನ್ನು ಸಾಕಷ್ಟು ನೀರನ್ನು ನಾವು ಉಳಿಸ್ಬೋದು. ಇದ್ದಂಥ ನೀರಲ್ಲಿ ಬಳಕೆ ಮಾಡಿಕೊಂಡು ಒಳ್ಳೆ ಬೆಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಅದಕ್ಕಾಗಿ ಯುವಕರಿಗೆ ಏನು ಹೇಳ್ತೇನೆಪ್ಪ ಅಂದರೆ ಅದು ತಲೆ ತೆಗಿಬೇಕು. ನಾವು ನೌಕರಿ ಮಾಡೋದು ತಲೆ ತೆಗಿಬೇಕು. ಫಸ್ಟ್ ಏನಪ್ಪ ಅಂದ್ರೆ ನಮ್ಮಲ್ಲಿ ಇರತಕ್ಕಂಥ ಜಮೀನು ನಾವು ಅದನ್ನು ಸರಿಯಾಗಿ ಬಳಕೆ ಮಾಡಬೇಕು. ಸರಿಯಾಗಿ ಏನಪ್ಪ ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಸವಲತ್ತಿದೆ, ಸಹಾಯಧನ ಇದೆ. ನೀವು ಅದರಲ್ಲಿ ತೊಡಸ್ಕೊಂಡ್ರೆ ಸರಿಯಾದಂಥ ಏನಪ್ಪ ಅಂದ್ರೆ ನೀವು ಉತ್ತಮವಾದಂಥ ಜೀವನ ಮಾಡಬಹುದು ಅಂತ ನನ್ನ ಅನಿಸಿಕೆ. ಒಳ್ಳೆಯ ಮಾತನ್ನು ಹೇಳಿದ್ರಿ ನಮ್ಮ ಹಳ್ಳಿಯ ಯುವಕರಿಗೆ. ಉಸ್ಮಾನ್ ಅವರೇ, ಇದುವರೆಗೆ ನಿಮ್ಮ ಹಳ್ಳಿ ಜೀವನ, ನಿಮ್ಮ ಕೃಷಿ ಬದುಕು, ಕೃಷಿಯಲ್ಲಿ ತೊಡಕೊಂಡ ಬಗ್ಗೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಉಸ್ಮಾನ್ ಅವರೇ. ಧನ್ಯವಾದ ಸರ್. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಸಿಂದಗಿ ತಾಲೂಕಿನ ಅಂತರ್ಗಂಗೆ ಗ್ರಾಮದ ಕೃಷಿ ಅನುಭವಿ ಉಸ್ಮಾನ್ ಎಂ ನದಾಫ್ ಅವರೊಂದಿಗೆ ಸಂದರ್ಶನ ತಾವು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ನವೀನ್ ಕುಮಾರ್ ಕದ್ರಿ. ಇನ್ನು ಮುಂದೆ ಕೇಳಿ ಒಂದು ಜನಪದ ಗೀತೆಯನ್ನ ಹಾಡಿದ್ದಾರೆ ಶ್ರೀಧರ ವನ್ನಾಲ್ ಅವರು. ಯಾರ ಹೊಲ ಯಾರ ಮನೆ, ನಂದು ನಂದು ಅಂತೀಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ಅಂತೀಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ನಂದು ನಂದು ಅಂತೀಯಲ್ಲ. ಯಾರ ಹೊಲ ಯಾರ ಮನೆ.